103.5 MHz. ಈಗ ವೇಳೆ 5:30 18 ಸೆಕೆಂಡುಗಳು. ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲಿಗೆ ಕೇಳಿ ವಸುಂಧರಾ ದಾಸ್ ಹಾಗೂ ಕೈಲಾಶ್ ಖೇರ್ ಅವರ ಸ್ವರದಲ್ಲಿ ಸಜನಿ ಚಿತ್ರದ ಗೀತೆ. ಸಾಹಿತ್ಯ ವಿ ಮನೋಹರ್, ಸಂಗೀತ ಸಂಯೋಜನೆ ಎಆರ್ ರೆಹಮಾನ್. ನೀತಿ ಇಲ್ಲ ಹರಿಸೋದಲ್ಲ ಭಯ ಬೆದರಿಕೆ.

ಹಾಕಿದರೆ ಪುಷ್ಪಾಂಜಲಿ ಅಣ್ಣನ ಹರಕೆ ಆನಂದ ಪುಷ್ಪಾಂಜಲಿ ಗೀತೆ ಚಿಕ್ಕಮಗಳೂರು ಚಿಕ್ಕಮಲ್ಲಿಗೆ ಚಿತ್ರದ್ದು. ಕೇಳಿಬರುವ ಸುರ ಅಜಯ್ ವಾರಿಯರ್ ಅವರದ್ದು. ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್. ಹಚ್ಚಿದೆ, ಆ ಮೋಡಕ್ಕೆ ಬೊಗಸೆಯಲ್ಲೇ ನೀರ ಕುಡಿಸಿದೆ, ಸುತ್ತೀರ ಭೂಮಿಯನ್ನೇ ನಿಲ್ಲಿಸಿ ಕೇಳಿದೆ, ಕಾಯುತ ನಿಂತ ಹೃದಯವ ಸುತ್ತಿ ಬರಲು ಹೇಳಿದೆ. ಎಷ್ಟೇ ವೇಗವಾಗಿ ಕಾಲ ಓಡಿದರು ಅದರ ಕಾಲ ಕೆಳಗೆ ಚಕ್ರ ಇರ, ಕೇಳಿ ಬಿ ಜಯಶ್ರೀ ಅವರ ಸ್ವರದಲ್ಲಿ ಭಾವ ಭಾಮೈದ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ. ಕೇಳೋ ಬದುಕ ಹಾಡುತ್ತೀರಿ ನನ್ನ ಬಾಳ ಚಿಗುರ ನಿನಗೆ ನೀಡುತ್ತೀನಿ ಒಂದೇ ಬಳ್ಳಿಯ ಹೂಗಳು ನಾವು ಕುಡಿ ಸವಿಯುವ ಬೇವು ಮಾವು ಬೆನ್ನ ಹಿಂದೆ ಬಂದ ಆಡೋ ಕಣ್ಣ ಮುಂದೆ ಅರಳ ಕಣ್ಣ ಮುಂದೆ ಈಗ ಕೇಳಿ ಚಿತ್ರ ಅವರ ಸ್ವರದಲ್ಲಿ ಪ್ರೀತಿ ನೀನಿಲ್ಲದೆ ನಾ ಹೇಗಿರಲಿ ಚಿತ್ರದ ಗೀತೆ ಮುಕ್ಕೋ